ಹೂದಲು ಹೂದಲು ಇದು ಹೂದಲು ಬಂದು ಸೇಮ್ ನವಣೆ ಬಂದಂಗೇನೆ ತೆನೆ. ಒಂದು ಬೀಜ ಹಾಕಿದ್ರೆ ಅದು ಹೂದಲು, ಆ ಒಂದು ಬೀಜದಿಂದ ತೆಂಡೆ ಹೊಡೆದು 8-10 ಗುಣ ಕಡಿತದೆ. ಅದು ಸಾಲಿಂದ ಸಾಲಿಗೆ 2 ತನಕ ಗ್ಯಾಪ್ ಬಿಟ್ಟು ಕೊಟ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಂದ್ ಸಾಲಿಂದ ಒಂದ್ ಸಾಲಿಗೆ 2 ಬಿಡಬೇಕು. ರಾಗಿ ಬಿಡ್ತೀವಿ ಆತರ 1 ಒಂದ್ ಸಾಲ ಹಾಕಿದ್ರೆ ನಮ್ಗೆ ಒತ್ತೊತ್ತಾಗುತ್ತೆ, ಇಳು ಕಡಿಮೆ ಆಗುತ್ತೆ. ಸಾಲಿಂದ ಸಾಲಿಗೆ 2 ಬಿಟ್ಟು ಹಾಕಿದ್ರೆ ತುಂಬಾ ಗುಣ ಚೆನ್ನಾಗಿ ಬರುತ್ತೆ, ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಅದು ನಾವು ಕಟಾವು ಮಾಡಬೇಕಾದ್ರೆ ತೆನೆ ಆರಿಸ್ಕೊಳ್ಳೋದು ಉತ್ತಮ. ಗಡ್ಡಿ ಕುಯ್ದು ನಾವು ಒಕ್ಕಣೆ ಮಾಡೋಕ್ಕಾಗಲ್ಲ, ತೆನೆ ಆರಿಸ್ಕೊಂಡು ಒಕ್ಕಣೆ ಮಾಡ್ಕೊಂಡ್ರೆ ಒಳ್ಳೇದು. ಅದು ಒಂದು ನಮ್ಗೆ ಒಂದು ಎಕರೆನಲ್ಲಿ 8-10 ಕ್ವಿಂಟಲ್ ಅದನ್ನು ಇಳುವರಿ ಬರುತ್ತೆ. ಅದು ಚೆನ್ನಾಗಿದೆ. ಅದು ಸಹ ಈ ರಾಗಿ ತರಾನೇ ಪ್ರದೇಶಕ್ಕೆ ಸೂಕ್ತವಾದ ಸರ್. ಅದು ಕೂಡ ಕಡ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಬೆಳೀತದೆ. ಬೆಳೆ ಅವಧಿ ಅದು 2.5 2 ಮುಂದೊಂದು ಸಾಮೆ ಸರ್. ಸಾಮೆ ಬಂದು ನಾನು ಒಂದು ಮೊದಲನೇ ವರ್ಷ 2019 ಮಾತ್ರ ನಾನು ಟ್ರೈ ಮಾಡಿದೆ. ಅದು ನನಗೆ ಸ್ವಲ್ಪ ಸರಿ ಬರಲಿಲ್ಲ. ಅದ್ರ ಬಗ್ಗೆ ನನಗೆ ಗೈಡೆನ್ಸ್ ಇರಲಿಲ್ಲ. ಎಲ್ಲ ಸುಮ್ಮನೆ ಟ್ರೈ ಮಾಡಿದ್ನಿ, ಯಾವ್ದ್ರ ಬಗ್ಗೆ ನನಗೆ ಗೈಡೆನ್ಸ್ ಇರಲಿಲ್ಲ. ಏನ್ ಕಾರಣ ಅಂತ ಗೊತ್ತಾಯ್ತಾ ನನಗೆ? ಕಾರಣ ಅನ್ನೋದು ಏನು ಅಂತ ನಾನು ತಿಳ್ಕೊಳಕ್ ಆಗ್ಲಿಲ್ಲ. ಅದರಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳೆಲ್ಲ ಓಡಾಡ್ಬಿಡೋದು, ಎಲ್ಲ ನೆಲಕ್ಕೆ ಕುಂತ್ ಬಿಡೋದು. ನವಿಲುಗಳೆಲ್ಲ ಓಡಾಡೋ ಜಾಗದಲ್ಲಿ ಮೇಲ್ಗಡೆ ಹೇಳ್ತಾ ಇರ್ಲಿಲ್ಲ. ಅದೊಂದು ಬಿಟ್ರೆ ನನಗೆ ಇನ್ ಬೇರೆ ಏನಂತ ಅನಿಸ್ಲಿಲ್ಲ. ಎಲ್ಲ ಪಕ್ಷಿಗಳನ್ನೇ ನನಗೆಲ್ಲ ಹಾಳು ಮಾಡ್ಬಿಟ್ರದು. ಹಂಗಾಗಿ ಅದೊಂದು ವರ್ಷ ನನಗೆ ಹಾಕಿದ್ದಕ್ಕೂ ಕೂಡ ನನಗೆ ಏನು ಕೈಗೆ ಸಿಗ್ಲಿಲ್ಲ. ನೀವು ಸಾಮೆ ಬೆಳಿಲಿಲ್ಲ ಹಾಗಾದ್ರೆ? ಇಲ್ಲ, ಮತ್ತೆ ನನ್ನ ಸಾಮೆ ಹಾಕಕ್ ನಾನು ಪ್ರಯತ್ನ ಪಡಲಿಲ್ಲ. ಯಾಕಂದ್ರೆ ನಮ್ಮಲ್ಲೆಲ್ಲ ಸ್ವಲ್ಪ ತೋಟಗಳು ಇದೆಲ್ಲ, ಸ್ವಲ್ಪ ಗಿಡ ಮರಗಳೆಲ್ಲ ಜಾಸ್ತಿ, ನವಿಲುಗಳೆಲ್ಲ ಸೇರೋಂಥ ಜಾಗಗಳೇ ನಮ್ಮ ಜಾಸ್ತಿ ಇರೋದು. ಹಂಗಾಗಿ ನವಿಲುಗಳು ಏನ್ ಮಾಡುತ್ತೆ, ಅದು ಸ್ವಲ್ಪ ಹುಲ್ಲು ಬೆಳೆಯಂಗೆ ಬೆಳಿತದೆ, ದಷ್ಟ ಪುಷ್ಟವಾಗಿ ಬೆಳೆಯಲ್ಲ ಅದು ಸಾಮೆ. ಹಾಗಾಗಿ ಅದನ್ನ ಎಲ್ಲ ಭೂಮಿಗೆ ಸೇರಿಸ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತದೆ. ಹಂಗಾಗಿ ನಾನು ಸ್ವಲ್ಪ ಸಾಮೆ ಅದೊಂದನ್ನ ನಾನು ಕೈಬಿಟ್ಟೆ. ಆಗಲ್ಲ, ಇದು ನಾನು ಬೆಳೆದ್ರೂ ನನಗೆ ಪಕ್ಷಿಗಳ ಇದನ್ನ ನಾನು ಕೊಡಲ್ಲ, ಇದನ್ನ ನಾನು ಬಿಟ್ಟು ಅದನ್ನ ಕೈಬಿಟ್ಟೆ. ಆಮೇಲೆ ಇನ್ನೊಂದು ಕೊರಲೆ ಕೊರಲೇನು ಬೆಳೆದಿದ್ದೀರಾ? ಕೊರಲೇನು ಬೆಳೆದಿದ್ದೀನಿ ಸರ್. ಕೊರಲೇನು ನಾನು ನಂದೇ 1 ಜಮೀನಲ್ಲಿ ಬೆಳೆದಿದ್ದೀನಿ, ಮತ್ತೆ ಅದ್ರ ಜೊತೆಗೆ ನಾನು ಗುತ್ತಿಗೆ ಮಾಡ್ಕೊಂಡ್ರೆ ಜಮೀನಲ್ಲೂ ಕೊರಲೆ ಚೆನ್ನಾಗಾಗುತ್ತೆ ಅಂತ ಕೊರಲೆ ಬೆಳೆದಿದೆ. ಏನ್ ಅಷ್ಟೊಂದು ಪ್ರೀತಿ ಕೊರಲೆ ಕಂಡ್ರೆ? ನನಗೆ ತುಂಬಾ ಇಷ್ಟ ಸರ್. ತುಂಬಾ ಸುಲಭ, ತುಂಬಾ ಸುಲಭ. ಅದು ಕೊರಲೆ ಪಕ್ಷಿಗಳು ಹಾಳು ಮಾಡ್ಲಿಲ್ಲ ಅಂತಂದ್ರೆ ನನ್ಗೆ ಅದರಲ್ಲಿ 100% ನನ್ನ ರಾಗಿಗಿಂತ ಮೇಲದು. ರಾಗಿಗಿಂತ ಸುಲಭ. ಇದು ಎಷ್ಟು ಅವಧಿ? ಅದು 2.5 ಸರ್. 2.5 2.5 ಕಟಾವ್ ಬರುತ್ತೆ. ತುಂಬಾ ಇಳುವರಿನೂ ಚೆನ್ನಾಗಿ ಬರುತ್ತೆ. ಒಂದು 10-12 ಕ್ವಿಂಟಲ್ ಇಳುವರಿ ಬರುತ್ತೆ. ಸ್ವಲ್ಪ ಮಳೆ ಕೇಳುತ್ತೆ. ಮತ್ತೆ ಬಿತ್ತನೆ ಸ್ವಲ್ಪ ಎಲ್ಲ ಮಾಡ್ಬೇಕಾದ್ರೆ ತೆಳುವಾಗೇ ಇರಬೇಕು. ಪೈರ್ ಅಲ್ಲೊಂದ್ ಪೈರ್ ಇಲ್ಲೊಂದ್ ಪೈರ್ ಇದೆನಂಗೆ ಇದ್ರೇನೆ ತೆಂಡೆ ಹೊಡೆದು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಗೊನೆ ಬಂದು ಭತ್ತದ ಗೊನೆ ತರನೇ ಬರುತ್ತೆ. ಅದರದ್ದು ಹುಲ್ಲು ಚೆನ್ನಾಗಿ ಇಟ್ಕೊಂಡ್ರೆ ಹಸುಗಳು ಗುಲ್ಲಾಗುತ್ತೆ. ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಈ ಎಲ್ಲಾ ಒಂದು ಸಿರಿಧಾನ್ಯಗಳು ನಾವು ನವಣೆ, ಹಾರ್ಕ, ಊದಲು, ಸಾಮೆ, ಕೊರಲೆ, ಇದರ ಹುಲ್ಲನ್ನು ಸಹ ನಾವು ರಾಗಿ ಹುಲ್ಲಿನ ತರನೇ ಬಳಕೆ ಮಾಡಬಹುದು. ಹಸುಗಳಿಗೆ ಬಳಕೆ ಮಾಡಬಹುದು. ನವಣೆ ಕಡ್ಡಿ ಅದನ್ನು ಎತ್ತಿ ಮೆದೆ ಹಾಕೊಂಡ್ರೆ ಒಣಕಡ್ಡಿನ ತರದ ಹಾಕಿ ತಿಂತವೆ, ಊದಲು ಕಡ್ಡಿನ ತಿಂತವೆ. ಇಲ್ಲಿ ಸವಾಲುಗಳು ಅಂದ್ರೆ ಏನು ಸರ್? ಇಲ್ಲಿ ಸವಾಲುಗಳು ಅಂತಂದ್ರೆ ನಾವು ಪಕ್ಷಿಗಳ ಕಾಯದೇ ಒಂದು ಸವಾಲು. ನಾವು ಈ ಕಡೆ ಮೂಲೆಯಿಂದ ಅಟ್ಟಿಸ್ಕೊಂಡು ಹೋದ್ರೆ ಇನ್ನೊಂದು ಮೂಲೆಲ್ಲ ಕುಂತಿರ್ತವೆ. ಪಕ್ಷಿಗಳದೊಂದು ಪ್ರಾಬ್ಲಮ್ ಬಿಟ್ರೆ ಸಿರಿಧಾನ್ಯಕ್ಕೆ ಯಾವುದೇ ತರದ ತೊಂದರೆ ಇಲ್ಲ. ನಾವು ಬೆಳೆಯಲಿಕ್ಕೆ ಸಿರಿಧಾನ್ಯ ನಮ್ಮ ರಾಗಿಗಿಂತ ಸುಲಭ. ಅದು ಒಕ್ಕಣೆ ಮಾಡೋದಕ್ಕೂ ಅಷ್ಟೇನೆ, ಬೆಳೆಯೋದಕ್ಕೂ ಅಷ್ಟೇನೆ, ರಾಗಿಗಿಂತನೂ ಸುಲಭವಾಗಿದೆ. ಆದ್ರೆ ಅದ್ರ ಪಕ್ಷಿಗಳ ತಡ್ಕೊಳ್ಳೋದೇ ಒಂದು ಕಷ್ಟ. ಅಷ್ಟು ಬಿಟ್ರೆ ನಮ್ಗೆ ಬೇರೆ ಇನ್ಯಾವುದೂ ಸವಾಲಿಲ್ಲ. ಅದು ನಿಮ್ಮ ಪ್ರದೇಶದಲ್ಲಿ ಆ ಪಕ್ಷಿಗಳ ಒಂದು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪಕ್ಷಿಗಳ ಕಾಟ ಜಾಸ್ತಿ. ಒಂದ್ ವೇಳೆ ಅದಿಲ್ಲ ಅನ್ನೋ ಆಗಿದ್ರೆ ಇಡೀ ಊರೇ ಸಿರಿಧಾನ್ಯಮಯ ಆಗ್ಬಿಟ್ರದು. ಇನ್ನು ನೀರಾವರಿಯಲ್ಲಿ ಇದನ್ನ ಬೆಳೆಯೋದಕ್ಕೆ ಅವಕಾಶಗಳು ಯಾವ ತರ ಇರುತ್ತೆ? ಲಾಭದಾಯಕ ಅಂತ ಅನ್ಸುತ್ತಾ ಸರ್? ಇದು ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬೆಳೆ ಬೆಳಿತೀವಿ. ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನೆ ಊಟಕ್ಕಾದ್ರೂ ನಾವು ಮಾಡ್ಕೋಬೇಕು ಅನ್ನೋದೊಂದು ನಮ್ಮಲ್ಲಿ ಆಸಕ್ತಿ ಇರಬೇಕು. ನಾನು ಬೆಳಿಬೇಕು, ನನ್ನ ಮನೆ ಊಟಕ್ಕಾದ್ರೂ ನಾನು ಮಾಡ್ಬೇಕು ಅನ್ನೋದೊಂದು ಆಸಕ್ತಿ ಇರಬೇಕು. ಮತ್ತೆ ಲಾಭದಾಯಕವಾಗಿ ನಾನು ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಇದೆ. ನೀರಾವರಿನಲ್ಲಿ ನಮ್ಗೆ ಅಗತ್ಯ ಇಲ್ಲ. ಒಂದು ನೀರು ಅಥವಾ 2 ಕೊಟ್ಟರೆ ನಮಗೆ ಮಳೆ ಇಲ್ಲದೆ ಹೋದಾಗ ಸಾಕು. ಅಷ್ಟು ಬಿಟ್ಟರೆ ನೀರಾವರಿಗೇನು ಅಗತ್ಯ ಇಲ್ಲ. ಮಳೆಗಾಲದಲ್ಲಿ ಬೆಳ್ಕೊಂಡ್ರೆ ನಮ್ಗೆ ಸಾಕಾಗತ್ತೆ. ಆದ್ರೆ ಇದು ಸ್ವಲ್ಪ ಕೆಲವ್ರಿಗೆ ಇದೇನು, ರಾಗಿ ಆದ್ರೆ ನಮ್ಗೇನು ಕೆಲಸನೇ ಇರಲ್ಲ. ರಾಗಿ ಬಿತ್ಬಿಟ್ರೆ 1-2 ಕುಂಟೆ ಹೊಡೆದ್ಬಿಟ್ಟು ಆಮೇಲೆ ಕುಯ್ ಕುಯ್ಕೊಂಡು ಹೆಂಗ ಮಾಡ್ಕೊಬೋದು, ಇದು ತುಂಬಾ ಕಷ್ಟ ಅನ್ಸುತ್ತೆ ಅಂತ ಹೇಳ್ಬೋದು. ಆದ್ರೆ ನನಗೆ ರಾಗಿಗಿಂತ ಸಿರಿಧಾನ್ಯ ನನಗೆ ಕಷ್ಟ ಇಲ್ಲ. ಪಕ್ಷಿಗಳನ್ನು ನೋಡ್ಕೊಂಡ್ರೆ ಸಾಕು. ಪಕ್ಷಿಗಳು ಬರಲಿಲ್ಲ ಅಂತಂದ್ರೆ ಬಂಪರ್ ಬೆಳೆ. ಇನ್ನು ಮಾರುಕಟ್ಟೆ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಈ ನವಣೆ, ಹಾರ್ಕ, ಊದಲು, ಸಾಮೆ, ಕೊರಲೆ ಇವುಗಳಿಗೆ ಮಾರಾಟದ ವ್ಯವಸ್ಥೆಯಲ್ಲಿ ಹೆಚ್ಚು ಲಾಭವನ್ನ ಯಾವ ಬೆಳೆಯಲ್ಲಿ ನಾವು ನಿರೀಕ್ಷೆ ಮಾಡಬಹುದು? ಸರ್, ನಾವು ಹೆಚ್ಚು ಲಾಭ ಮಾಡ್ತೀವಿ ಅಂತಂದ್ರೆ ನಮ್ಗೆ ಸಿರಿಧಾನ್ಯದಲ್ಲಿ ಕೊರಲೆ. ಕೊರಲೆ ಅಕ್ಕಿ ಮಾಡೋದು ಸುಲಭ ಇದೆ. ಅದನ್ನ ಅಕ್ಕಿ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ನಮ್ಗೆ ತುಂಬಾ ಸುಲಭ ಇದೆ. ಅದನ್ನ ಬಿಟ್ರೆ ನಮ್ಮ ಈ ಪ್ರದೇಶದಲ್ಲಿ ಹೊಂದ್ಕೊಂಡಂತ ನವಣೆ. ಇಳುವರಿ ದೃಷ್ಟಿಯಿಂದ ಕೊರಲೆ, ಇಳುವರಿ ದೃಷ್ಟಿಯಿಂದ ಹೋದ ಕೊರಲೆನೂ ಚೆನ್ನಾಗಿದೆ ಸರ್. ಕೊರಲೆದ ಏನು ತೊಂದರೆ ಇಲ್ಲ, ಎಕರೆಗೆ ಒಂದು 10 ಕ್ವಿಂಟಲ್ ಕೊರಲೆ ಹಾಗೆ ಆಗುತ್ತೆ. ಮಾಡ್ಕೊಬಹುದು. ಅಂತೂ ಒಬ್ಬ ಬಾಲನ್ ಮೂಲಕ ನಿಮಗೆ ಏನು ಮಾಹಿತಿ ಸಿಕ್ತು, ಅಲ್ಲಿಂದ ನೀವು ಒಂದ್ ರೀತಿ ಸಿರಿಧಾನ್ಯಗಳ ಹಿಂದೆ ಹೋದ್ರಿ. ಹೌದು ಸರ್. ಗರಿಷ್ಠ ಇಳುವರಿಯನ್ನ ಪಡೆದು ಒಂದು ಕೃಷಿ ಇಲಾಖೆಯಿಂದ ನಿಮಗೊಂದು ಪ್ರಶಸ್ತಿ ಪತ್ರವನ್ನು ಬಂತು. ಹೌದು ಸರ್. ಈಗ 2022 ಸಿರಿಧಾನ್ಯಗಳ ವರ್ಷ ಅಂತ ಮಾಡಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಪ್ರೋತ್ಸಾಹಗಳು, ಜೊತೆಗೆ ಈ ಬಗ್ಗೆ ಇನ್ನಷ್ಟು ತಳಿ ಆಗ್ಬೋದು ಅಥವಾ ಬೇರೆ ಪ್ರದೇಶಗಳಲ್ಲಿ ಇದನ್ನ ಬೆಳೀತಾ ಇದ್ರೆ ಆ ಬಗ್ಗೆ ಮಾಹಿತಿ ಆಗ್ಬೋದು, ಸಿಗುವಂತ ಅವಕಾಶಗಳಿರುತ್ತೆ. ಹೌದು ಸರ್. ನಿಮ್ಗೆ ಏನೆಲ್ಲ ನಿರೀಕ್ಷೆಗಳಿದೆ ಈಗ ಸಾಮೆ ಯಾಕೆ ಅದು ನಿಮ್ಮಲ್ಲಿ ತೊಂದರೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ, ಅದಕ್ಕೇನಾದ್ರು ಕಾರಣ ಕಂಡುಕೊಂಡ್ರೆ ಹೇಗೆ? ಸರ್, ನನಗೆ ಪಕ್ಷಿಗಳ ಕಾಟ, ಮೇಲ್ಗಡೆ ಬಂದು ನವಿಲುಗಳು ಓಡಾಡ್ಬಿಟ್ರೆ ಅದು ಹುಲ್ಲು ಮೇಲ್ ಹೇಳದೇ ಇಲ್ಲ, ಅದು ಭಾರಕ್ಕೆ ಭಾರಕ್ಕೆ ಅದನ್ನ ನೆಲಕ್ಕೆ ಹೋಗಿ ಕುಂತು ಬಿಡುತ್ತೆ. ಅದೊಂದು ನನಗೆ ತುಂಬಾ ಪ್ರಾಬ್ಲಮ್ ಇದೆ. ಒಳಗಡೆ ಎಲ್ಲ ಓಡಾಡ್ಬಿಡ್ತವೆ ನವಿಲುಗಳು, ನವಿಲುಗಳು ಓಡಾಡಿದಾಗ ಅದು ಹುಲ್ಲು ಮೇಲ್ಗಡೆ ಹೇಳದೇ ಇಲ್ಲ. ಹಂಗಾಗಿ ನನಗೆ 2.5-3 ತಿಂಗಳು ಬರೋ ಬೆಳೆನ 4 ತಿಂಗಳು 5 ತಿಂಗಳವರೆಗೂ ಕದಿದ್ದೀನಿ, ಅದು ಬೆಳೆ ಕೈಗೆ ಸಿಗಲಿಲ್ಲ. ಹಂಗಾಗಿ ಅದೊಂದನ್ನು ಮಾತ್ರ ನಾನು ಬೆಳೆಯಕ್ಕಾಗಲ್ಲ, ಇದು ಹುಲ್ಲು ಸ್ವಲ್ಪ ತೆಂಡೆ ಭಾರ ಹೊತ್ತು ನಿಲ್ಲಲ್ಲ ಇದು ಅನ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಇನ್ನು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಇರುವಂತಹ ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ ಅದರ ಪ್ರೋಸೆಸಿಂಗ್ ತುಂಬಾ ಕಷ್ಟ. ತುಂಬಾ ಕಷ್ಟ ಅಂತ. ಮತ್ತೆ ಅವ್ರಿಗೆ ಏನಂದ್ರೆ ಇವತ್ತು ಜನರಿಗೆ ಬೆಳಿಲಿಕ್ಕೆ ಇವತ್ತು ಬೆಳಿಬೇಕು, ತಗೊಂಡು ನಾಳೆ ಮಾರಾಟ ಮಾಡಬೇಕು, ಅದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ, ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ. ನಾನೇ ಕೆಲವರು ಬಿತ್ತನೆ ಕೊಟ್ಟು ನಾನೇ ಕೊಂಡ್ಕೊಂಡಿದ್ದೀನಿ, ಅವ್ರು ಬೆಳೆ ಬೆಳೆದಿದ್ದನ್ನ ನಾನೇ ಕೊಂಡ್ಕೊಂಡಿದ್ದೀನಿ. ಏನ್ ಸಮಸ್ಯೆಗಳು ಅಂದ್ರೆ ಯಾವ ತರ ಅಷ್ಟು ಕಷ್ಟನಾ, ಅದಕ್ಕೆ ಏನ್ ಪರಿಹಾರ ಇದೆ? ಅಷ್ಟು ಕಷ್ಟ ಏನಿಲ್ಲ ಸರ್, ಅದಕ್ಕೆ ಬೆಳಿಲಿಕ್ಕೆ ಏನ್ ಕಷ್ಟ ಇಲ್ಲ, ಬೆಳೆದ್ ಬಿಡ್ತಾರೆ. ನಾವು ಮಾರಾಟ ಮಾಡ್ಬೇಕಂದ್ರೆ ಹೊತ್ಕೊಂಡು ಅದನ್ನ ಯಾರು ತಗೊಳಲ್ಲ. ಮತ್ತೆ ಅಕ್ಕಿ ಮಾಡಬೇಕು, ಅಕ್ಕಿ ಮಾಡಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಮಿಷಿನ್ಗಳಿಲ್ಲ, ನಾವು ಹ್ಯಾಂಡ್ ವರ್ಕ್ ಕೈಯಲ್ಲೇ ಮಾಡಬೇಕು, ಕೈಯಲ್ಲಿ ಕುಟ್ಟಿ ಅದನ್ನ ಹೊಟ್ಟೆನ ಬೇರ್ಪಡಿಸ್ಬೇಕು. ಮಿಕ್ಸಿಯಿಂದ ಮಾಡ್ಕೋತಾರೆ ಊಟಕ್ಕೆ ಮಾಡ್ಕೊಳ್ಳೋರು ಮನೆಯಲ್ಲಿ, ಅದನ್ನ ಹೊಟ್ಟನ್ನ ಮಿಕ್ಸಿಗೆ ಹಾಕಿ ಹೊಟ್ಟು ತೆಗೆದು ಕೈಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋತಾರೆ. ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನ ಅಕ್ಕಿ ಮಾಡೋದಕ್ಕೆ ಮಿಷಿನ್ಗಳಿಲ್ಲ, ಮೇನ್ ಪ್ರಾಬ್ಲಮ್ ಅದೊಂದಿದೆ. ವೀರಾಜಪ್ಪ ಅವರ ಬೆಳೆಯ ಅವಧಿಯನ್ನ ಗಮನಿಸಿದಾಗ 2.5-3 ತಿಂಗಳು ಬಹುತೇಕ ಈ 4 ಸಿರಿಧಾನ್ಯಗಳಲ್ಲಿ ಬೆಳೆಯ ಅವಧಿ ಕಡಿಮೆ ಇದೆ, ಹಾಗಾಗಿ ವರ್ಷದಲ್ಲಿ 2 ಬೆಳೆಯನ್ನ ತೆಗೆದುಕೊಳ್ಳಬಹುದು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಹೌದು ಸರ್. ಸಾಧ್ಯನಾ 2 ಬೆಳೆ ಮಾಡೋದು? ಖಂಡಿತವಾಗಿ ಮಾಡಬಹುದು ಸರ್. ಖಂಡಿತವಾಗಿ 2 ಬೆಳೆ ಮಾಡಬಹುದು, ಏನ್ ತೊಂದರೆ ಇಲ್ಲ, ಅಲ್ಲಿ 2 ಬೆಳೆ ಸಾಧ್ಯ. ಹೌದು ಸರ್, 2 ಬೆಳೆ ಸಾಧ್ಯ. ಹಾಗಾದ್ರೆ ಇಲ್ಲಿ ಸವಾಲುಗಳು ಏನು, ಯಾಕೆ ಇದನ್ನ ಬೆಳೆಯೋದಕ್ಕೆ ಹೆಚ್ಚು ರೈತರು ಇಷ್ಟಪಡ್ತಿಲ್ಲ? ಬೆಳೆ ಕ್ಷೇತ್ರದ ವಿಸ್ತರಣೆಗೆ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. ಹೌದು ಸರ್. ಬೇರೆ ಬೆಳೆ ಆಗಿ ಕಬ್ಬೆ ಆಗ್ಲಿ, ಭತ್ತನೇ ಆಗ್ಲಿ ಅಥವಾ ರಾಗಿನೇ ಆಗ್ಲಿ, ಬೇರೆ ಬೆಳೆಗಳ ಯಾರೆಲ್ಲ ಬೆಳೀತಾ ಇದ್ದಾರೆ ಅವರು ಇದನ್ನು ಬೆಳೆಯುವಲ್ಲಿ ಅಷ್ಟು ಉತ್ಸಾಹ ತೋರಿಸ್ತಿಲ್ಲ, ಏನ್ ಕಾರಣಗಳು ಇರ್ಬೋದು? ಸರ್, ಇವಾಗ ನಾವು ರಾಗಿ ಬೆಳಿತೀವಿ, ರಾಗಿ ಬೆಳೆದ್ರೆ ಯಾರು ತಗೊಳ್ಳಿಲ್ಲ ಅನ್ನೋ ಸರ್ಕಾರದಿಂದ ಒಂದು ನಿಗದಿ ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಈ ವರ್ಷ ಒಂದು 20 ಕ್ವಿಂಟಲ್ ರಾಗಿ ಕೊಟ್ಟೆ, ಬೆಂಬಲ ಬೆಲೆ ಇದೆ. 20 ಕ್ವಿಂಟಲ್ ರಾಗಿ ಕೊಟ್ಟೆ, ಒಂದು 2-3 ತಿಂಗಳು ಲೇಟ್ ಆದ್ರೂ ಡಿಲೇ ಆದ್ರೂ ದುಡ್ಡು ಹಾಕೊಂಡು ದುಡ್ಡು ಬಂತು ತಗೊಂಡ್ವಿ. ಸಿರಿಧಾನ್ಯದಲ್ಲಿ ಹಂಗಿಲ್ಲ, ಸಿರಿಧಾನ್ಯ ಬೆಳೆದ್ಬಿಟ್ರೆ ನಾನು ರೈತರಿಗೆ ಮೊದಲು ಬೇಕಾಗಿರೋದೇ ದುಡ್ಡು, ಏನೋ ಒಂದಷ್ಟ ಇಷ್ಟ ಬೆಳೆದಿರ್ತಾರೆ, ಅವ್ರು ಬೇಗ ದುಡ್ಡು ಕಾಣಬೇಕು. ಇದಕ್ಕೆ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ ಅಂತ ನಾವು ಈ ಬೆಳೆದ ಧಾನ್ಯನ ನಾವು ಮಾರಾಟ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಇಲ್ಲ, ಹಾಗೆ ತಗೊಳಕ್ ಯಾರು ಸಿದ್ಧ ಇಲ್ಲ. ಅಕ್ಕಿ ಮಾಡಿ ಮಾರಾಟ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಮಿಲ್ಗಳಿಲ್ಲ, ಇದೆರಡು ಇದಕ್ಕೆ ಸಮಸ್ಯೆ ಇದೆ. ಮತ್ತೆ ಏನಾಗುತ್ತೆ ಅಂದ್ರೆ ನಮ್ಗೆ 10 ಕ್ವಿಂಟಲ್ ರಾಗಿ ಬೆಳೆದ 10 ಕ್ವಿಂಟಲ್ ನಮ್ಗೆ ಊಟಕ್ಕೆ ಉಪಯೋಗ ಆಗುತ್ತೆ. ಸಿರಿಧಾನ್ಯದಲ್ಲಿ ನಮ್ಗೆ ಸ್ವಲ್ಪ ರೇಟ್ಗಳು ಜಾಸ್ತಿ ಕಾಸ್ಟ್, ಯಾವ್ದು ಕಾಸ್ಟ್ ಆಗುತ್ತೆ ಅಂದ್ರೆ 10 ಕ್ವಿಂಟಲ್ ಧಾನ್ಯ ಬೆಳೆದ 5 ಕ್ವಿಂಟಲ್ ಅಕ್ಕಿ ಸಿಗುತ್ತೆ, ಏನು 5 ಕ್ವಿಂಟಲ್ ವೇಸ್ಟೇಜ್ ಆಗುತ್ತೆ, ಒಟ್ಟು ಜಳ್ಳು ಈ ತರ ಎಲ್ಲ ಹೋಗುತ್ತೆ. ಇದರಿಂದ ಏನ್ ಮಾಡ್ತಾರೆ, ನಮ್ಗೆ ಸಿಗೋದೇ ಇದು ಒಂದು ಸ್ವಲ್ಪ ಕಡಿಮೆನೆ, ಇದು ನಮ್ಮ ಸರಿಯಾದ ಮಾರ್ಕೆಟ್ ಇಲ್ಲ, ಸರಿಯಾದ ನಮ್ಗೆ ಬೆಂಬಲ ಬೆಲೆ ಇಲ್ಲ, ನಾವು ಮಾರಾಟ ಮಾಡಬೇಕು ಅಂದ್ರೆ ಯಾರು ತಗೊಳ್ಳಲ್ಲ, ಈ ತರ ಸಮಸ್ಯೆ ಇದೆ ರೈತರಿಗೆ. ಮತ್ತೆ ಇದರಲ್ಲೂ ಸಹ ಈಗ ಬೇರೆ ಬೆಳೆಗಳಲ್ಲಿರೋ ತರ ಹೊಸ ಹೊಸ ತಳಿಗಳು ಇವೆಲ್ಲ ಬಿತ್ತನೆ ಬೀಜಗಳು, ಈಗ ನಿಮ್ದು ಒಂದು ಸ್ಥಳೀಯ ಬಿತ್ತನೆ ಇರುತ್ತೆ, ಅದನ್ನ ನೀವೇ ವರ್ಷದಿಂದ ವರ್ಷಕ್ಕೆ ಇಟ್ಕೊಂಡು ಬಂದಿರ್ತೀರಿ. ಮಾರುಕಟ್ಟೆಯಲ್ಲೂ ಈ ಬಿತ್ತನೆ ಬೀಜಗಳು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಕಂಪನಿಗಳಿಂದ ಸಿಗುತ್ತಾ ಹೇಗೆ? ಸರ್, ಇದನ್ನ ನಾನು ಬೇರೆ ಕಡೆ ನಾನು ಎಲ್ಲೂ ನಾನು ಪರ್ಚೇಸ್ ಮಾಡಿಲ್ಲ, ಯಾಕಂದ್ರೆ ನನ್ನ ಹತ್ರನೇ ಬಿತ್ತನೆ ಬೀಜಗಳೆಲ್ಲ ಸಿಗೋದಿಲ್ಲ. ಇಲ್ಲ, ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಸರ್, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕೆಲವ್ರು ನಮ್ಮ ಹತ್ರ ಇಲ್ಲ ಸರ್, ಕೆಲವ್ರು ನಮ್ಮ ಹತ್ರ ಬರ್ತಾರೆ, ಅವ್ರು ಬಾಲನ ಹತ್ರ ಹೋಗಿ ಕೇಳ್ತಾರೆ, ಅವ್ರು ಕೇಳಿದಾಗ ಅವ್ರು ನಮ್ಮ ಅಡ್ರೆಸ್ ಹೇಳಿ ಕಳಿಸ್ತಾರೆ ಇಂಥ ಕಡೆ ಸಿಗುತ್ತೆ ತಗೊಳ್ಳಿಂದ, ನಾವು ಒಬ್ರು ಕೊಟ್ಟಾಗ ಅವ್ರು ಇನ್ನೊಂದು 4 ಜನ ಕೇಳ್ತಾರೆ, ಹಿಂಗಾಗಿ ಸ್ವಲ್ಪ ಸ್ಪ್ರೆಡ್ ಆಗಿ ಬಂದು ಬಿತ್ತನೆಗಳೆಲ್ಲ ತಗೊಂಡೋಗ್ತಾರೆ. ನಾವು ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಕೊಟ್ಟು ಕಳಿಸ್ತೀವಿ. ನಮ್ಮ ಹತ್ರ ಏನು ಬಿತ್ತನೆಗಳು ಸಿಗುತ್ತೆ ಅದನ್ನೆಲ್ಲ ಕೊಡ್ತೀವಿ.